ದಲ್ಲಿ ಗೂಗಲ್ ಎಸ್ ಸಂಸ್ಥಾಪಕ ಅಭಿಮತ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50:07. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ವೃಕ್ಷಾಧಾರಿತ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮುದಗನೂರು ಕಾವಲಿನ ಪ್ರಗತಿಪರ ಕೃಷಿಕ ಎಂಟಿ ಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಮೂಡಿಬರುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ. ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ. ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವೃಕ್ಷಾಧಾರಿತ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಮುದಗನೂರು ಕಾವಲಿನ ಪ್ರಗತಿಪರ ಕೃಷಿಕ ಎಂಟಿ ಕೃಷ್ಣೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಮುದಗನೂರಿನ ಪ್ರಗತಿಪರ ಕೃಷಿಕರಾದಂತಹ ಕೃಷ್ಣೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ದೊಡ್ಡ ಪ್ರಮಾಣದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಪ್ರಮಾಣದ ಕೃಷಿಯನ್ನು ಕೂಡ ನಿರ್ವಹಣೆ ಮಾಡತಕ್ಕಂಥದ್ದು ತುಸು ಕಷ್ಟ ಅನ್ನುವಂತಹ ಮಾತಿದೆ. ಅದರ ನಡುವೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೃಷಿಯಲ್ಲಿ ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ಅವರು ಹೇಗೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಯಶಸ್ಸನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ನಡೀತದೆ ಸರ್ ನಿಮ್ಮ ಕೃಷಿ ಬದುಕು? ಈಗ ಕೃಷಿ ಬದುಕು ಅಂತ ಅಂದ್ರೆ ಕೃಷಿ ಅನ್ನೋದೇ ಒಂದು ದೊಡ್ಡ ಸಾಧನೆ. ಈ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಭಾರಿ ಶ್ರಮ ಇರ್ತದೆ ಕೃಷಿಗೆ, ಹಾಗೆ ಅದು ಒಂದು ನೆಮ್ಮದಿನೂ ಇರ್ತದೆ. ಏನೇ ಒಂದು ಕೃಷಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಒಂದು ನೆಮ್ಮದಿ ಇರ್ತದೆ. ಕೃಷಿಲಿರೋ ಅಂತ ನೆಮ್ಮದಿ ಬೇರೆ ಯಾವುದರಲ್ಲೂ ಇರಲ್ಲ. ನಾವು ಹಿಂದಿನಿಂದಲೂ ಸಹ ಕೃಷಿಯನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಈಗ ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಒಂದು ಶ್ರಮ ಇದ್ದೇ ಇರುತ್ತೆ. ಅದನ್ನ ನಾವು ಯಾವಾಗ್ಲೂ ನಾವು ಅದನ್ನ ಅನುಭವಿಸ್ತಾ ಇರಬೇಕು. ಶ್ರಮನೂ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಅವೆಲ್ಲನೂ ಸಮಾನೋದಕ್ಕೆ ತಗೊಂಡು ಹೋಗಿದ್ದಾಗ ಮಾತ್ರ ಕೃಷಿ ಮಾಡೋಕ್ಕೆ ಸಾಧ್ಯ. ಅದರಿಂದ ನಾವು ಈಗ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಶ್ರೀಗಂಧ ಆಗಿರ್ಬೋದು, ಹಾಗೇನೆ ಪಶುಸಂಗೋಪನೆ ಆಗಿರ್ಬೋದು, ಹಾಗೆ ಕಾಫಿ, ಅಡಿಕೆ, ತೆಂಗು ಮತ್ತು ಏಲಕ್ಕಿ, ಹಲಸು, ಈ ಥರ ಎಲ್ಲ ಬೆಳೆಗಳನ್ನೂ ನಾವು ಇಲ್ಲಿ ಬೆಳ್ಕೊಂಡು ನಾವೊಂದು ಸಾಧಾರಣ ಒಂದು ಮಾದರಿಯಾಗಿ ಎಲ್ಲನೂ ಈಗ ಮಾಡ್ಕೊಂಬರ್ತಿದ್ದೀವಿ. ಇದನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಒಂದು ಏನಾದ್ರು ಮಾಡಿ ಒಂದು ಯೂನಿವರ್ಸಿಟಿ ಟೈಪ್ ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ ನಮಗೆ. ಮುಂದೆ ದೇವರು ಒಳ್ಳೇದು ಮಾಡಿದರೆ ಆ ಥರ ಮಾಡಬೇಕು ಅನ್ನೋ ಭಾವನೆ ಮುಂದೆ ಮಾಡೋದಂತ ಹೇಳ್ಕೊಂಡಿದ್ದೀನಿ. ಇದು ನಿಮ್ಮ ಕೃಷಿ ಬದುಕು ಹೇಗೆ ಪ್ರಾರಂಭ ಆಯಿತು? ಒಟ್ಟು ಕುಟುಂಬ ನಾವು ತಿಮ್ಮೇಗೌಡರ ಮಕ್ಕಳು, 4 ಜನ ಗಂಡು ಮಕ್ಕಳು. ನಾವು ಆವಾಗ್ಲಿಂದನೂ ನಮ್ಮ ಫಾದರಿಂದನೂ ಕೃಷಿನೇ ನಂಬ್ಕೊಂಡು ನಾವು ಬಂದಿರೋದಲ್ಲಿಂದನೂ. ನಾವೇನ್ ಮಾಡ್ತಿದ್ದು ಅಂದ್ರೆ ಮೊದಲು ಟೊಬಾಕೋ ಬೆಳೀತಿದ್ದು. ಇಂಡಿಯಾದಲ್ಲಿ ಫಸ್ಟ್ ನಾವು ಅಷ್ಟು ಹೈಯೆಸ್ಟ್ ಆಗಿ ಬೆಳೀತಿದ್ದು ಅದನ್ನ. ಅದನ್ನ ಸ್ಟಾಪ್ ಮಾಡಿದ, ಮರ ಗಿಡ ಎಲ್ಲ ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಗೆ ಅದನ್ನ ಸ್ಟಾಪ್ ಮಾಡಿ ಅಲ್ಲಿಂದ ಮತ್ತೆ ಇದು ಪ್ಲಾಂಟೇಷನ್ ಬಂದು ಅಡಿಕೆ, ತೆಂಗು, ಈ ತರ ಕಾಫಿ ಮತ್ತೆ ಸಿಲ್ವರು, ಈ ತರ ಬೆಳವಣಿಗೆ ಮಾಡ್ಕೊಂಡು ಅಲ್ಲಿಂದ ಡೆವಲಪ್ ಮಾಡ್ಕೊ ಬಂದು ಈಗ ಪ್ರತಿ ವರ್ಷನೂ ನಮ್ಮ ತೋಟದಲ್ಲಿ ಕಡಿಮೆ ಅಂತ ಅಂದ್ರೆ ಒಂದು 60-70 ಲಕ್ಷ ರೂಪಾಯಿನ ಮರ ಸೇಲ್ ಮಾಡ್ತೀವಿ. ಪ್ರತಿ ವರ್ಷನೂ ಮಾಡ್ಲೇಬೇಕು ಅದನ್ನ. ಅದರಿಂದ ಆ ತರ ಡೆವಲಪ್ ಮಾಡ್ಕೊಂಡು ಈಗ ಹೆಚ್ಚು ಕಡಿಮೆ ಈಗಲೂ ಒಂದು 4-5 ಕೋಟಿ ರೂಪಾಯಿನ ಮರಗಳು ಈಗ ಸೇಲ್ಗಿದ್ದಾವೆ. ಹಂಗೆ ಪ್ರತಿ ವರ್ಷನೂ ಕೊಡ್ತಾ ಇರ್ತೀವಿ, ಮತ್ತೆ ಅದನ್ನ ಡೆವಲಪ್ ಮಾಡ್ತಾ ಇರ್ತೀವಿ, ಮತ್ತೆ ಗಿಡ ನೆಡ್ತಾ ಇರ್ತೀವಿ. ಈ ತರ ಮಾಡ್ಕೊಂಡು ಈಗ ನಮ್ದು ಒಂದು ಹಂತಕ್ಕೆ ಬಂದಿದೆ, ಒಂದು ಹಂತಕ್ಕೆ ಬಂದಿದೆ. ಈಗ ನೀರಾವರಿ ಆಗಿರ್ಬೋದು, ನೀರಾವರಿ ಏನಾಗುತ್ತೆ ಅಂದ್ರೆ ನಾವು ಬೋರ್ ನೆಚ್ಕೊಂಡೇ ನಾವು ವ್ಯವಸಾಯ ಮಾಡಕ್ ಆಗಲ್ಲ. ಅದಕ್ಕೋಸ್ಕರನೇ ಕೆರೆಗಳು ಮಾಡ್ಕೋಬೇಕು. ಕೆರೆಗಳು ಮಾಡ್ಕೊಂಡು ಕೃಷಿ ಹೊಂಡಗಳು ಈ ತರ ಮಾಡ್ಕೊಂಡಾಗ ಮಾತ್ರ ರೈತರಿಗೆ ನೀರಾವರಿ ಸೌಲಭ್ಯ ಆಗುತ್ತೆ. ನಾವೇನ್ ಮಾಡ್ತೀವಿ, 1-2 ಎಕರೆಲ್ಲ ನೀರು ಹೊಡೆಯೋದಕ್ಕೆ ಕಷ್ಟ ಅಲ್ಲ ಅನ್ನಿಸ್ತದೆ. ನಾವು ಇಷ್ಟಕ್ಕೆಲ್ಲ ನೀರು ತಗರ್ಬೇಕು ಅಂತಂದ್ರೆ ಭಾರಿ ಶ್ರಮ ಇದೆ. ಈ ಒಂದು ಇದರಲ್ಲಿ ನೀರಿಂದೇ ನಮ್ಗೆ ದೊಡ್ಡ ಒಂದು ಸಮಸ್ಯೆ. ಅದರಿಂದ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೆರೆಗಳು ಮಾಡಿದ್ವಿ. ಡೌನ್ನಲ್ಲಿ ಎಲ್ಲೆಲ್ಲಿ ವಾಟರ್ ಇದೆ ಅದೆಲ್ಲನು ಸ್ಟಾಕ್ ಮಾಡಿ ಅಲ್ಲಿಂದ ನಾವು ಈಗ ಈ ಕೆರೆಯಿಂದ ನೋಡಿ 100 ಎಕರೆಗೆ ಸ್ಪಿಂಕ್ಲರ್ ಆಗುತ್ತೆ. ಒಂದು ಕೆರೆಯಿಂದ 100 ಎಕರೆ ಸ್ಪಿಂಕ್ಲರ್ ಆಗುತ್ತೆ. ಈ ತರ ಎಲ್ಲ ಒಂದು ಮೆಕಾನಿಸಮ್ ಮಾಡ್ಕೊಂಡು ಒಂದು ಹಂತದಲ್ಲಿ ನೀರನ್ನ ಶೇಖರಣೆ ಮಾಡ್ಕೊಂಡು ಇಲ್ಲಿವರೆಗೆ ಹೋಗ್ತಾ ಇದೀವಿ. ಇದರಲ್ಲಿ ಸಾಮಾನ್ಯವಾಗಿ ಅರಕಲಗೂಡು ತಾಲೂಕಿನಲ್ಲಿ ಕಾಫಿ ಬೆಳೆಗಾರರು ಅಷ್ಟಾಗಿ ಇಲ್ಲ. ಸ್ವಲ್ಪ ಮಲ್ಪಟ್ಟಣ ಹೋಬಳಿಯಲ್ಲಿ ಅದು ಎಲ್ಲಿ ಅಂತ ಅಂದ್ರೆ ಕೊಡಗಿನ ಬಾರ್ಡರ್ ಇಲ್ಲಿದೆಯೋ ಅಲ್ಲಿ ಮಾತ್ರ ಕಾಫಿಯನ್ನ ಬೆಳೀತಾರೆ. ನೀವು ಮುದುಗನೂರಿನಲ್ಲಿ ಕಾಫಿ ಬೆಳೆಯ ಅಂತ ಪ್ರಯತ್ನವನ್ನು ಯಾಕೆ ಮಾಡಿದ್ರಿ? ಈಗ ಏನಾಗಿತ್ತು ಅಂದ್ರೆ ಹಿಂದೆ ಒಂದು ಚಾಲೆಂಜು. ಈಗ ನಮ್ಮಲ್ಲಿ ರಿಲೇಷನ್ ಇರೋದು ಎಲ್ಲರೂ ಸಹ ಎಸ್ಟೇಟ್ ನರೆಯ. ಅವ್ರು ಬಂದಾಗ ಅನ್ನರು ಕಾಫಿ ಮಾಡಿ ಚೆನ್ನಾಗಿ ಬರುತ್ತೆ, ಕಾಫಿ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾನೆ ಇರೋರು. ನಮಗೂ ಒಂಥರ ಇಷ್ಟ, ಅವರು ಮಾಡೋ ಒಂದು ಸಿಸ್ಟಮು ಅದೆಲ್ಲ ನೋಡಿ ನಮಗೂ ಕಾಫಿ ಮಾಡಬೇಕು ಅಂತ ಅನ್ನಿಸ್ತು. ಇದು ಫಸ್ಟ್ ಒಬ್ಬ ಕೇರಳಿಯನ್ಸ್ದು ಇದು ಜಾಗ. ಆ ಕೇರಳಿಯನ್ಸಿಂದ ನಾವು ಪರ್ಚೇಸ್ ಮಾಡ್ಕೊಂಡು ಇದನ್ನು ಇಲ್ಲಿ ನಾವು ಕಾಫಿ ಮಾಡೋಕ್ಕೆ ಅಂತಲೇ ಒಂದು ಇದು ಮಾಡಿದ್ಲು. ಈಗ ಹೆಚ್ಚು ಕಡಿಮೆ 24 ವರ್ಷ ಆಯಿತು, ಕಾಫಿ ಅಡಿಕೆ ಎಲ್ಲ ಭಾರಿ ಚೆನ್ನಾಗಿ ಬಂದಿದೆ. ಆದರೆ ಎಲ್ಲಿ ಬೇಕಾದ್ರೂ ಬೆಳಿಬೋದು ಅನ್ನೋದಕ್ಕೆ ಒಂದು ಸಾಧನೆ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೆಳೆಯಬೇಕು ಅನ್ನೋದಕ್ಕೆ ಒಂದು ಸಾಧನೆ. ಅದೇ ನಾವು ಈಗ 880 ಹಸುಗಳಿದೆ ನಮ್ಮಲ್ಲಿ. ಅದನ್ನ ಮಾಡಬೇಕು ಅಂತಂದ್ರೆ ಬರೀ 12 ಜನ ವರ್ಕರ್ಸು, 2 ಜನ ಡಾಕ್ಟರ್. ಅದನ್ನ ಇಲ್ಲಿ ಇಸ್ರೇಲ್ಗೆ ಹೋಗಿ ಅಲ್ಲಿ 15 ದಿವಸ ಇದ್ದು ಅಲ್ಲಿ ಏನ್ ಮಾಡಬಹುದು, ಯಾವ ತರ ಅಲ್ಲಿ ಏನು ಟೆಕ್ನಾಲಜಿ ಇದೆ, ಅದಕ್ಕಿಂತ ಉನ್ನತವಾಗಿ ನಾವು ಇದನ್ನ ಹೈನುಗಾರಿಕೆ ಮಾಡಿದ್ದೀವಿ. ಬರೀ 12 ಜನ ಇರ್ತಾರೆ, 890 ಹಸುಗಳನ್ನ ಶೇಖರಣೆ ಮಾಡ್ತಾರೆ ಅವರು. ಈ ತರ ಡೆವಲಪ್ ಮಾಡ್ಕೊಂಡು ನಾವು ಒಂದು ಕೃಷಿಯನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಗೊಬ್ಬರ ಬರುತ್ತೆ, ಮತ್ತೆ ವರ್ಷದಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 200-250 ಕರುಗಳು ಹುಟ್ಟುತ್ತವೆ ಮನೆಗೆ. ಈ ತರ ಎಲ್ಲ ಅದೇ ಡೆವಲಪ್ ಆಗ್ತಾ ಇರ್ತದೆ. ಈ ತರ ಎಲ್ಲ ಮಾಡ್ಕೊಂಡು ಒಂದು ಕೃಷಿನೇ ಒಂದು ಒಂದು ಉದ್ಯೋಗ ಮಾಡ್ಕೊಂಡು ನಾವು ಇಲ್ಲಿವರೆಗೆ ಹೋಗ್ತಾ ಇದೀವಿ. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಕಾಫಿ ಬೆಳೆದ್ರೆ ಅಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅನ್ನುವಂತ ಒಂದು ಮಾತಿದೆ. ಇಷ್ಟು ವರ್ಷಗಳ ಕಾಲ ಅಲ್ಲೇ ಹೆಚ್ಚಾಗಿ ಕಾಫಿಯನ್ನ ಬೆಳೀತಾ ಇದ್ದುದು ಕೂಡ. ಈ ಭಾಗದಲ್ಲಿ ಕಾಫಿಯನ್ನ ಬೆಳೆದ್ರಲ್ಲ, ಹೇಗಿದೆ ಅದರ ಒಂದು ಫಲಿತಾಂಶ, ನಿಮ್ಗೇನ್ ಅನ್ಸುತ್ತೆ? ಇಲ್ಲೂ ಬೆಳಿಬಹುದು, ಆದ್ರೆ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅಲ್ಲಿ ಬೆಳೆಯೋದಕ್ಕೂ ಇಲ್ಲಿಗೂ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಬರುತ್ತೆ. ನೀರು ಯಾವಾಗ್ಲೂ ಕೊಡ್ತಾ ಇರ್ಬೇಕು, ಸ್ವಲ್ಪ ಅವ್ರಿಗೆ ನೀರಿನ ಅವಶ್ಯಕತೆ ಇಲ್ಲ. ನಮಗೆ ಮಾರ್ಚಿಂದನೇ ಸ್ಟಾರ್ಟ್ ಆಗುತ್ತೆ ನೀರು ಕೊಡಬೇಕು, ಗಿಡ ಒಣಗುತ್ತವೆ, ಆಗ ಒಂದು ಸ್ವಲ್ಪ ಒಂದು 2-3 ದ ನೀರು ಕೊಟ್ಬಿಟ್ರೆ ನಾವು ಅವ್ರಿಗಿಂತ ಚೆನ್ನಾಗಿ ಕಾಫಿಯ ಇಳುವರಿ ತೆಗಿಬಹುದು. ಈ ತರ ಒಂದು ಇದಾಗತ್ತೆ ಇದು ಕಾಫಿಲಿ. ಯಾವ್ಯಾವ ತಳಿ ಹಾಕೊಂಡಿದ್ರೆ ಕಾಫಿಯಲ್ಲಿ? ಕಾಫಿಯಲ್ಲಿ ಅರಬಿಕಾ ಇದೆ, ರೋಬಸ್ಟ, ಈ ತರ ಹೇಮಾವತಿ ಅಂತ ಒಂದು ಇದಿದೆ, ಅದು ಇದೆ, ಮತ್ತೆ ಮೆಣಸು, ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಮಾಡಿದೀವಿ ಇದನ್ನ. ಕಾಫಿ ಇಳುವರಿ ಚೆನ್ನಾಗಿದ್ಯಾ? ಇಳುವರಿ ಚೆನ್ನಾಗಿದೆ ಈ ಸರಿ, ಒಳ್ಳೆ ಇಳುವರಿ ಬರ್ತಾ ಇದೆ, ಚೆನ್ನಾಗಿದೆ ಈ ಸರಿ ಅದನ್ನು ಕಾಫಿ. ಇದ್ರಲ್ಲಿ ನೀವಾಗ್ಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ, ನಾನು ಇಲ್ಲಿಗೆ ಬಂದ ಹೊಸ್ತರಲ್ಲಿ ಕುಡಿಯಕ್ಕೂ ಕೂಡ ನೀರು ಸಿಗ್ತಾ ಇರಲಿಲ್ಲ, ಇಲ್ಲಿ ಮನೆಯಿಂದ ನಾನು ನೀರು ತರ್ತಾ ಇದ್ದೆ ಅಂತೇಳಿ ಹೇಳಿದ್ರಿ. ಎಷ್ಟು ಬೋರ್ ಹಾಕಿದ್ರು ಕೂಡ ನೀರು ಸಿಗ್ತಾ ಇರಲಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರಿ. ಆದ್ರೆ ಈಗ ನಿಮಗೆ ನೀರಿನ ಕೊರತೆ ಇಲ್ಲ, ನೀರು ಸಮೃದ್ಧವಾಗಿದೆ, ಹೇಗೆ ಇದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತು? ಮೊದಲು ಏನಾಗಿತ್ತು ಅಂದ್ರೆ, ರೈತರುಗಳು ಬರೀ ಬೋರ್ವೆಲ್ಲಲ್ಲೇ ಬೆಳೆ ಮಾಡಬಹುದು ಅನ್ನೋ ಒಂದು ಭಾವನೆ ಇತ್ತು. ಅಂದ್ರೆ 2 ಎಕರೆ 3 ಎಕರೆ 4 ಎಕರೆ ಒಳಗಡೆ ಇದ್ರೆ ಮಾತ್ರ ಬೋರ್ವೆಲ್ ಮಾಡಬಹುದು, ಅದಕ್ಕಿಂತ ಮೇಲೆ 10 ಎಕರೆವರೆಗೆ ಹೋಗ್ಬೇಕು ಅಂದ್ರೆ ನೀವು ಕೃಷಿ ಹೊಂಡಗಳು ಕೆರೆಗಳು ಇದ್ರೆ ಮಾತ್ರ ಸಾಧ್ಯ. ಈಗ ನೀವು ಎಷ್ಟೇ ಬೋರೆ ಹೊಡೆದ್ರು ನೀರು ಡೆವಲಪ್ ಆಗಬೇಕು ಅಂತಂದ್ರೆ ಕೆರೆಗಳಿರಬೇಕು. ಕೆರೆ ಮಾಡಿದಾಗ ಮಾತ್ರ ನಮಗೆ ನೀರಿನ ಒಂದು ಬರ ಹಿಂದಂಗಾಯ್ತು. ಇಲ್ಲ ಮೊದಲು ನಾವು ಬರೀ ಬೋರಲ್ಲೇ ಮಾಡ್ತಿದ್ದು, ಬೋರ್ ಹೊಡೆದ್ರೆ 600 ಅಡಿಗೆ ಹೋಗಿತ್ತು ನಮ್ದೆಲ್ಲ ಅವಾಗ. ಈ ಕೆರೆ ಮಾಡಿದ್ಮೇಲೆ ಈಗ 300-350-400 ಅಡಿಗೆಲ್ಲ ನೀರು, ಒಳ್ಳೆ ನೀರು ಸಿಗ್ತದೆ. ಈ ತೋಟಕ್ಕೆ 6 ಕೆರೆಗಳು ಮಾಡಿದ್ವಿ ಈಗ, ಮತ್ತೆ ಇನ್ನೂ ಒಂದು ಮಾಡ್ತಾ ಇದೀವಿ, 7ನೇ ಕೆರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಯಾವುದಕ್ಕೂ ನಮ್ಮ ಓನ್ ಆಗಿ ನಾವು ಆ ಕೆರೆಗಳನ್ನ ನಿರ್ಮಾಣ ಮಾಡ್ಕೊಂತ ಇದೀವಿ ಇಲ್ಲಿವರೆಗೆ. ಕೆರೆಗಳನ್ನ ಎಲ್ಲೆಲ್ಲಿ ಮಾಡಿದಿರ, ಹೇಗೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ? ಯಾವುದು ವೇಸ್ಟ್ ಲ್ಯಾಂಡ್ ಇರ್ತದೆ, ತಗ್ಗು ಪ್ರದೇಶ ಇರ್ತದೆ, ಅಂದ್ರೆ ನಮ್ಗೆ ಎಲ್ಲಾ ಕಡೆ ನೀರು ಬಂದು ಸ್ಟಾಕ್ ಆಗ್ಬೇಕು, ಅಂತ ಕಡೆ ಮಾಡಿದ್ರೆ ನಮ್ಗೆ ಒಳ್ಳೆ ಇದು ಬರುತ್ತೆ. ಅದರಲ್ಲಿ ಈಗ ಕರೆಂಟ್ನ ಅಭಾವ ಇದೆ, ಕರೆಂಟ್ನ ಅಭಾವ ಇದ್ದಾಗ ಇಲ್ಲ ಮೋಟರ್ ರಿಪೇರಿ ಆಯ್ತು, ಅವತ್ತಿನ ದಿನ ಫುಲ್ ಕೆಲಸ ಇಲ್ಲ ಅವ್ರಿಗೆ ವರ್ಕರ್ಸ್ಗೆ. ಅದಕ್ಕೇನ್ ಮಾಡಿದ್ವಿ, ಇಲ್ಲಿಂದ ನೈಟ್ ನಾವು ಮೇಲ್ಗಡೆ ಟ್ಯಾಂಕ್ ಮಾಡಿದ್ವಿ, 1.2 ಕೋಟಿ ಲೀಟರ್ ಇಡೀ ಅಂತ ಟ್ಯಾಂಕ್ ಗಳು ಮಾಡಿ ಇಲ್ಲಿಂದ ನೈಟ್ ಅಲ್ಲಿ ಲಿಫ್ಟ್ ಮಾಡ್ತೀವಿ. ಅಲ್ಲಿಂದ ಡೇನಲ್ಲಿ ಅವರು ಎಲ್ಲಾ ಕಡೆನು ಸಿಸ್ಟಮ್ ಮಾಡಿದ್ವಿ. ಆ ಗೇಟ್ ವಾಲ್ ಓಪನ್ ಮಾಡಿದ್ರೆ ಸಾಕು, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀರು ಬರೋಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಈಗ ದಿವಸದ 24 ಗಂಟೆನೂ ಕೂಡ ನಿಮಗೆ ನೀರು ಲಭ್ಯತೆ ಇದೆ? 24 ಗಂಟೆನೂ ಯಾವ ಗೇಟ್ ವಾಲ್ ಓಪನ್ ಮಾಡಿದ್ರೆ ನೀರು ಅಲ್ಲಿ ಬರುತ್ತೆ, ಆ ತರ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅದರಿಂದ ಈಗೇನು ಸಮಸ್ಯೆ ಇಲ್ಲ. ಮೊದ್ಲೇನಾಗಿತ್ತು ಅಂದ್ರೆ ಟ್ಯಾಂಕ್ ಮಾಡಿರಲಿಲ್ಲ ನಾವು, ಓವರ್ ಟ್ಯಾಂಕ್ ಅಂತೇಳಿ ಮೇಲ್ ಮಾಡಕ್ಕೆ ಒಪ್ಪಲ್ ಮಾಡಿದ್ವಿ. ಅದು ಏನಾಗೋದು ಅಂದ್ರೆ, ಈಗ ಕರೆಂಟ್ ಹೋಗೋದು, ಕರೆಂಟ್ ಹೋದ ದಿನ ಅವ್ರಿಗೆ ಫುಲ್ ಕೆಲಸ ಇಲ್ಲ, ಅವ್ರು ನೀರು ಹಾಕಕ್ಕೆ ಅಂತಾನೆ ಬಿಡ್ತಿದ್ದು, ಒಂದು 20-25 ಜನ ನೀರು ಹಾಕಕ್ಕೆ ಅಂತಾನೆ ಬಿಡ್ತಿದ್ದು ಅವ್ರಿಗೆ, ಅವ್ರಿಗೆ ಫುಲ್ ಕೆಲಸ ಇರ್ತಿರಲಿಲ್ಲ. ಈ ತರ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಆಮೇಲೆ ಅಲ್ಲಿ ಟ್ಯಾಂಕ್ ಮಾಡಿ ಅಲ್ಲಿಂದ ಗ್ರಾವಿಟಿಲಿ ಪೈಪ್ ಲೈನ್ ಮಾಡಿಸಿದಾಗ ಈಗ ಎಲ್ಲ ಕಡೆ ಸಮೃದ್ಧಿಯಾಗಿ ಅಷ್ಟೇ ಜನ ಎಲ್ಲ ಕವರ್ ಮಾಡ್ತಾರೆ ಇವಾಗ. ಈಗ ಕೆರೆಗಳು ಮಾತ್ರ ನಿಮಗೆ ನೀರಿನ ಆಶ್ರಯ ತಾಣಗಳು ಅಥವಾ ಕೊಳವೆ ಬಾವಿಗಳು ಕೂಡ ಇದ್ದಾವ ಹೇಗೆ? ಕೊಳವೆ ಬಾವಿಗಳು ಇದಾವೆ, ಅದು ಒಂದು 15-20 ಕೊಳವೆ ಬಾವಿಗಳಿದಾವೆ. ನಮ್ಗೆ ಆದಷ್ಟು ಕೆರೆಗಳಲ್ಲೇ ನೀರು ಸಾಕಾಗುತ್ತೆ, ಮಳೆಗಾಲದಲ್ಲಿ ಬಂದಾಗ ಎಲ್ಲ ಸ್ಟೋರೇಜ್ ಆಗುತ್ತೆ. ಆ ಸ್ಟೋರೇಜ್ ನೀರನ್ನ ನಾವು ಮೇಲ್ಗಡೆಗೆ ನೈಟಲ್ಲಿ ಹೊಡೆದು ಡೇನಲ್ಲಿ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತೀವಿ. ಈ ಕೆರೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ 2 ಸಮಸ್ಯೆನ ಎದುರಿಸ್ತಾರೆ ನಮ್ಮ ಕೃಷಿಕರು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕೆರೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೆಚ್ಚು ದುಡ್ಡು ಬೇಕಾಗುತ್ತೆ ಅನ್ನೋಂಥದ್ದು ಒಂದು, ಜಾಗ ವೇಸ್ಟ್ ಆಗುತ್ತೆ ಅನ್ನೋಂಥದ್ದು ಇನ್ನೊಂದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ 1-2 ಎಕರೆ 10 ಎಕರೆ ಇರೋರು ಕೆರೆ ಮಾಡೋದು ಕಷ್ಟ ಆಗುತ್ತೆ. ಏನಾಗುತ್ತೆ ಅಂತ ಅಂದ್ರೆ, ನಮಗೆ 10 ಎಕರೆ ಜಮೀನು ಇರುತ್ತೆ, 10 ಎಕರೆಲಿ ಬರೀ 2 ಎಕರೆ ಮಾಡಿದ್ರೆ ಸಮೃದ್ಧಿಯಾಗಿ ಬೆಳೆ ಮಾಡಬಹುದು. ಈಗ ಎಲ್ಲಿ ಹಳ್ಳ ಇರ್ತದೆ ಅಂತ ಕಡೆ ಮಾಡ್ಕೊಂಡಾಗ 1 ಎಕರೆಲೆ ಮಾಡ್ಲಿ, 1 ಎಕರೆ ಮಾಡಿದ್ರು ಸಮೃದ್ಧಿಯಾಗಿ ಬೆಳೆ ಬೆಳಿಬಹುದು ಧೈರ್ಯವಾಗಿ. ಈಗ ಬೋರ್ವೆಲ್ಸ್ಗೆಂದು ನಾವು ಬೆಳೆ ಮಾಡಕ್ ಹೋದಾಗ ಬೋರ್ವೆಲ್ ಯಾವ ಟೈಮಲ್ಲಿ ನಿಂತು ಹೋಗುತ್ತೋ, ಈ ತರ ಎಲ್ಲ ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸಕ್ ಕಷ್ಟ ಆಗುತ್ತೆ. ಅದೇ ನೀವೊಂದು ಚಿಕ್ಕದೊಂದು ಬಾಂಡ್ ಮಾಡಿ ಅದನ್ನ ಸ್ಟಾಕ್ ನಾವು ನೀರಿಟ್ಕೆಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಬೆಳೆ ಬೆಳಿಬಹುದು, ಅದು ಒಂದು ಒಳ್ಳೆ ಉದ್ದೇಶ ಆಗಿರ್ತದೆ. ಈ ಸರಿ ತೋಟದ ನಮ್ಗೆ ಏನಾಗುತ್ತೆ ಅಂದ್ರೆ ನೀರಿನ ಪ್ರಾಬ್ಲಮ್ ಇದೆ, ಆಗೇನ್ ಮಾಡ್ತೀವಿ, ಎಲ್ಲಾ ಬೋರ್ಗಳನ್ನ ಒಂದ್ ಕಡೆ ಸ್ಟಾಕ್ ಮಾಡಿ ಒಂದ್ ಕಡೆ ಬಿಡ್ತೀವಿ, ಅಲ್ಲಿಂದ ಮತ್ತೆ ನೈಟ್ ಅಲ್ಲಿ ಮೇಲ್ಗಡೆ ಲಿಫ್ಟ್ ಮಾಡ್ತೀವಿ, ಲಿಫ್ಟ್ ಮಾಡಿ ಬೆಳಿಗ್ಗೆ ಟೈಮ್ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಂಗಾಗಿ ಏನ್ ಇಲ್ಲಿವರೆಗೆ ಏನ್ ಸಮಸ್ಯೆ ಆಗಿಲ್ಲ. ಇನ್ ಮುಂದಕ್ಕೆ ನೋಡ್ಬೇಕು ಏನಾಗುತ್ತೆ ಅಂತೇಳಿ, ಇನ್ನೊಂದ್ 4-5 ಬೋರ್ ಹೊಡಿಸ್ಬೇಕು, ಸರಿ ಹೊಡಿಸಿದ್ರೆ ನಮಗೆ ನೀರು ಸಫಿಷಿಯಂಟ್ ಆಗುತ್ತೆ ಸರಿ. ಹೆಚ್ಚು ಕಡಿಮೆ ಒಂದು 400-500 ಎಕರೆಗೂ ನೀರನ್ನ ನಾವು ಇದ್ ಮಾಡ್ತಾ ಇದೀವಿ, ನೀರಾವರಿ ಮಾಡ್ಕೊಂಡ್ವಿ, ಅಷ್ಟಕ್ಕೂ ನೀರು ಆಗತ್ತೆ ಸರಿ. ಈಗ 1-2-3 ಎಕರೆ ಇದ್ದವರು ಸಾಮಾನ್ಯವಾಗಿ ಅವರೇ ಅದನ್ನ ನಿಭಾಯಿಸ್ಬಿಡ್ತಾರೆ. ಈಗ ಎಲ್ಲಾ ಕಡೆನೂ ಕೂಡ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಅನ್ನುವಂಥದ್ದು ಇದ್ದೇ ಇದೆ. ಆದ್ರೆ 10-15-20 ಎಕರೆ ಇರೋಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನೆಯವರು ಪೂರ್ಣ ಪ್ರಮಾಣದಲ್ಲಿ ದುಡಿದ್ರು ಕೂಡ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ 100 ಎಕರೆನ ತಾವು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಪ್ರತಿ ವರ್ಷ ಇಂಥ ದಿವಸ ಕೆಲಸ ಇಲ್ಲ ಅನ್ನಂಗಿಲ್ಲ ವರ್ಕರ್ಸ್ಗಳಿಗೆ. ಯಾವಾಗ್ಲೂ ಕೆಲಸ ಕೊಡೋದ್ರಿಂದ ನಾವು ಆಮೇಲೆ ಅವ್ರ ಕಷ್ಟ ಸುಖಕ್ಕೆ ಏನ್ ಬೇಕು ಎಲ್ಲಾನು ಮಾಡೋದ್ರಿಂದ ನಮಗೆ ಅಂತ ಸಮಸ್ಯೆನು ಬಂದಿಲ್ಲ. ಇಲ್ಲಿವರೆಗೂ ಲೇಬರ್ ಸಮಸ್ಯೆ ಅಂತೇನು ಅಂತ ಹೆಚ್ಚಿಗೇನಾಗಿಲ್ಲ. ಅದರಿಂದ ನಮಗೆ ಸಫಿಷಿಯಂಟ್ ಜನ ಸಿಗ್ತಾರೆ. ಅವರು ಯಾವ ಕಷ್ಟ ಸುಖಕ್ಕೇನು ಬೇಕು ಅಂದ್ರೆ ತಗೊಂಡೋಯ್ತಾರೆ. ಅದರ ನಮ್ಮ ಮನೆ ಟೈಪ್ ಅವರು ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿವರೆಗೂ. ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋ ಕಾರಣದಿಂದಾಗಿ ಅವರು ನಿಮ್ಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲ ಆದ್ರಿಂದ ಎಲ್ಲ ಅವ್ರ ಮೇಲೆ ಅವಲಂಬಿಸ್ತೀವಿ ನಾವು. ನಾವು ಒಂದೊಂದು ಪ್ಲಾಟ್ ಮಾಡಿದೀವಿ, ಒಂದು ಪ್ಲಾಟ್ಗೆ ಒಬ್ಬ ರೈಟರು, ಒಂದು 10 ಜನ 15 ಜನ ಈ ತರ ಕೆಲಸ ತಕ್ಕಾಗಿ ಅವ್ರಿಗೆ ವಹಿಸ್ತೀವಿ. ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ್ಲೂ ಕೂಡ ಈ ಕಾರ್ಮಿಕರ ಸಮಸ್ಯೆ ನಿಮ್ಗೇನು ಬಾಧಿಸಿಲ್ಲ? ಇಲ್ಲಿವರೆಗೂ ಆ ತರ ಬಂದಿಲ್ಲ. ಇಲ್ಲಿವರೆಗೂ ನಮ್ಗೆ ಯಾವಾಗ ನಾವು ಹೆಚ್ಚು ಕಡಿಮೆ ಒಂದು 40 ವರ್ಷದಿಂದಲೂ ನಾವು ಕೃಷಿಲಿ ಮಾಡ್ತಾ ಇದೀವಿ. ನಾನು ಬರ್ಬೇಕಾದ 40 ವರ್ಷ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವಾಗ್ಲೂ ಕಾರ್ಮಿಕರ ಸಮಸ್ಯೆ ಅಂತ ಅನ್ಸಿಲ್ಲ. ಆತರ ಈ ಭಾಗದಲ್ಲಿ ಅಪರೂಪಕ್ಕೆ ಕಾಫಿ ಬೆಳೀತಾ ಇರೋದ್ರಿಂದ ಬೇರೆ ಏನಾದರೂ ಸಮಸ್ಯೆಗಳಿದ್ದಾವ? ಕೀಟದ ಸಮಸ್ಯೆ, ರೋಗದ ಸಮಸ್ಯೆ ಆತರದೇನಾದ್ರೂ? ಆತರ ಸಮಸ್ಯೆ ಏನಿಲ್ಲ ಇವಾಗ. ಇವಾಗ ಏನಾಗಿದೆ ಅಂದ್ರೆ ನಾವು ಕರೆಕ್ಟ್ ಟೈಮಿಗೆ ನಾವು ಸ್ಪ್ರೇ ಆಗ್ಬೋದು ಅಥವಾ ವಾಟರ್ ಆಗ್ಬೋದು. ನಮ್ಗೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ನಾವು ಈ ನಮ್ದು ಸ್ಲರಿ ನೀರಿದೆಯಲ್ಲ, ಸ್ಲರಿ ನೀರನ್ನು ಸೇರಿಸಿ ನಾವು ಮೇಲ್ಗಡೆ ಟ್ಯಾಂಕಿ ಕೊಡ್ತೀವಿ. ಹೇಗೆ ಮಾಡ್ತಾ ಇದಾರೆ ಅದನ್ನ? ಅದನ್ನ ಒಂದು ನಾವು ಒಂದು ಬಾಂಡ್ ಮಾಡಿದೀವಿ, ಆ ಬಾಂಡಿಗೆ ಹೋಗಿ ಬೀಳುತ್ತದು. ಅಲ್ಲಿಂದ ಫಿಲ್ಟರ್ ಆಗುತ್ತೆ, ಒಂದು 15-20 ದಿನವರೆಗೂ ಫಿಲ್ಟರ್ ಆಗುತ್ತೆ. ಆ ನೀರು ಹೋಗಿ ಒಂದು ನಮ್ದು ಕೆರೆಗೆ, ಅಲ್ಲಿ ಅದು ಮಿಕ್ಸ್ ಆಗಿ ಅಲ್ಲಿಗೆ ಮೇಲೆ ಹೋಗುತ್ತೆ. ಅದು ಒಂದು ತಿಂಗಳಾಗುತ್ತೆ, ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ತಿಂಗಳಾಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಜಾಸ್ತಿ ಬರಲ್ಲ, ಸ್ವಲ್ಪ ಎಲ್ಲ ಅವಾಯ್ಡ್ ಆಗುತ್ತೆ. ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಕೀಟಗಳು ಅಷ್ಟಾಗಿ ಬರಲ್ಲ. ಅದರಿಂದ ಅದು ಒಂದು ನಮಗೆ ದೊಡ್ಡ ಒಂದು ಉಳಿತಾಯ ಆದಂಗೆ ಆಗುತ್ತೆ. ಅದು ಅಂತ ಅಂದ್ರೆ ಒಂದು ರೀತಿ ಸಾವಯವ ಮತ್ತೆ ಜೈವಿಕ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಹೆಚ್ಚು ಸಮಸ್ಯೆಗಳು ಕೂಡ ಇಲ್ಲ ಅನ್ನೋದು. ಹೆಚ್ಚು ಸಮಸ್ಯೆ ಏನಿಲ್ಲ, ಎಲ್ಲವೂ ಸ್ವಲ್ಪ ಇದಾಗಿರ್ತದೆ. ನಾವು ಜಾಸ್ತಿ ಸ್ಪ್ರೇನು ಮಾಡಕ್ ಹೋಗಲ್ಲ, ಒಂದು ಅಥವಾ ಎರಡು ಏನು ನೋಡ್ಕೊಂಡು ಅದನ್ನ ಇದು ಮಾಡ್ತೀವಿ. ಇನ್ ಬಾಕಿ ಟೈಮಲ್ಲೆಲ್ಲ ಇದೇ ಸ್ಪ್ರಿಂಕ್ಲರ್ ಆಗ್ತಾ ಇರ್ತದೆ, ಅಂತ ಕೀಟಗಳೇನು ಇರಲ್ಲ ಅದರಲ್ಲಿ. ಆಗ್ಲೇ ಆರಂಭದಲ್ಲಿ ಹೇಳಿದ್ರಿ ಒಂದು ಕೆರೆಯಿಂದ ಸುಮಾರು 100 ಎಕರೆಗೆ ಒಂದೇ ಸಾರಿ ಸ್ಪ್ರಿಂಕ್ಲರ್ ಮಾಡತ್ರ ವ್ಯವಸ್ಥೆ ಮಾಡ್ಕೊಂಡಿದೀನಿ ಅಂತ ಹೇಳಿ, ಇದನ್ನ ಹೇಗೆ ಮಾಡ್ಕೊಂಡಿದಾರೆ ವಿವರವಾಗಿ ಒಂಚೂರು ಹೇಳಿ. ಈಗ ನಾವೇನ್ ಮಾಡಿದ್ವಿ, ಒಂದು ಕೆರೆ ಮಾಡಿದ್ವಿ, ಇದೇ ಕೆರೆ ಇದೆ. ಈ ಕೆರೆಯಿಂದ ನಾವೇನ್ ಮಾಡಿದ್ವಿ, ತಳಗಡೆ ಪೈಪ್ ಲೈನ್ ಹಾಕಿದ್ವಿ, ಅಲ್ಲಿ 6-ಇಂಚ್ ಪೈಪ್ ಹಾಕಿದ್ವಿ. ಇಲ್ಲಿಂದ ಅಲ್ಲಿವರೆಗೆ ಡೌನ್ ಅಲ್ಲಿ ಎಷ್ಟು ಇದೆ ಆ ಭಾಗದಲ್ಲಿ ಅಲ್ಲಿ ಪೈಪ್ ಲೈನ್ ಮಾಡಿದ್ವಿ ಎಲ್ಲದಕ್ಕೂ. ಅದಕ್ಕೆ ಒಂದು ಗೇಟ್ ವಾಲ್ ತಿರುಗಿಸಿದ್ರೆ ಅದು ಹೋಗ್ತಾನೆ ಇರ್ತದೆ ಯಾವಾಗ್ಲೂ. ಒಂದು 100 ಎಕರೆಗೆ ಆಗುವಷ್ಟು ನೀರು ಯಾವಾಗ್ಲೂ ಹೋಗ್ತಾನೆ ಇರ್ತದೆ. ಒಂದು 100 ಎಕರೆಗೆ ಸ್ಪ್ರಿಂಕ್ಲರ್ ಮಾಡ್ಬೋದು ಆರಾಮಾಗಿ, ಏನು ಯಾರು ವರ್ಕರ್ಸೇ ಬೇಕಾಗಿಲ್ಲ. ಹೋಗಿ ಗೇಟ್ ವಾಲ್ ಆನ್ ಮಾಡೋದು ಮತ್ತೆ ಆಫ್ ಮಾಡೋದು ಇಷ್ಟೇ ಕೆಲಸ. ಅದು 24 ಅವರ್ಸ್ ಹೋಗ್ತಾನೆ ಇರ್ತದೆ. ಈ ತರ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ವರ್ಕರ್ಸು ಲೇಬರ್ಸು ಕಡಿಮೆ ಆಗ್ತದೆ. ಈ ತರ ಪ್ಲಾನ್ ಆಗಿ ಮಾಡಬೇಕು. ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪ್ಲಾನ್ಡ್ ಆಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ. ಇದೆಲ್ಲ ಗ್ರಾವಿಟೇಷನಲ್ ಪವರ್ ಅಲ್ಲೇ ಹೋಗುತ್ತಾ ಅಥವಾ ನೀವು ಮೋಟರ್ ಇಟ್ಕೊಂಡಿದಾರ ಹೇಗೆ? ಇಲ್ಲ, ಇದೆಲ್ಲ ಗ್ರಾವಿಟಿಲಿ. ಇದು ಗ್ರಾವಿಟಿಲಿ, ಮತ್ತೆ ಗ್ರಾವಿಟಿಯಿಂದ ಮೇಲ್ಗಡೆ ಇದು ಮಾಡಿದ್ರೆ ಬಂಡ್ ಹೊಡಿಬೇಕು ಅಂದ್ರೆ ಪಂಪ್ ಮಾಡ್ತೀವಿ ನೈಟ್, ಡೇನಲ್ಲಿ ಮತ್ತೆ ರಿಮೂವ್ ಆಗುತ್ತೆ. ನಾವು ಡೇನಲ್ಲಿ ಯಾವ ಮೋಟರ್ ಸ್ಟಾರ್ಟ್ ಮಾಡಕ್ ಹೋಗಲ್ಲ, ಎಲ್ಲ ನೈಟ್ ಮಾತ್ರ ಸ್ಟಾರ್ಟ್ ಮಾಡೋದು. ನೈಟ್ ಫುಲ್ ಆಗಿರುತ್ತೆ, ಆ ನೀರು ಖಾಲಿ ಮಾಡ್ತಾರೆ, ಮತ್ ನೈಟ್ ಮತ್ತೆ ಅಲ್ಲಿ ಫುಲ್ ಮಾಡ್ತಾರೆ, ಮತ್ ಖಾಲಿ ಮಾಡ್ತೀವಿ. ಈ ತರ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಹಂಗಾಗಿ ಅದು ಅನುಕೂಲವಾಗಿ ಸುಮಾರು 100 ಎಕರೆಗೆ ಯಾವ ಶ್ರಮವೂ ಇಲ್ಲದೆ ನೀರಾವರಿ ವ್ಯವಸ್ಥೆಯನ್ನ ತಾವು ಮಾಡ್ಕೊಂಡಿದ್ದೀರಿ. ಇನ್ನು ಆರಂಭದಲ್ಲಿ ಹೇಳಿದ್ರಿ ತಾವು ಸಾಕಷ್ಟು ಗಿಡ ಮರಗಳನ್ನ ಸುತ್ತಲೂ ಕೂಡ ನೆಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಎಂತೆಂತ ಗಿಡ ಮರಗಳನ್ನ ಹಾಕೊಂಡಿದ್ದೀರಿ, ಎಷ್ಟು ವರ್ಷದ ಹಿಂದೆ ಹಾಕಿದ್ರಿ, ಅದರ ಪ್ರತಿಫಲ ಇವತ್ತು ಹೇಗೆ ಸಿಗ್ತಾ ಇದೆ ತಮಗೆ? ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ಸಿಲ್ವರ್ ಒಂದು ರೌಂಡ್ ಕೊಡ್ತೀವಿ, ಒಂದು ರೌಂಡ್ ಕೊಟ್ರೆ ಆ ಪ್ಲಾಟಿಗೆ ಮತ್ತೆ ಸಿಲ್ವರ್ ಅನ್ನು ಪ್ಲಾಂಟೇಶನ್ ಮಾಡಿಸ್ತೀವಿ. ಇದು ಇನ್ನೊಂದು ಪ್ಲಾಟ್ ಕೊಡ್ತೀವಿ, ಅದಕ್ಕೆ ಪ್ಲಾಂಟೇಶನ್ ಮಾಡ್ತಾ ಇರ್ತೀವಿ. ಹಿಂಗೇನಾಗುತ್ತೆ ಅಂದ್ರೆ ಒಂದು ಕೊಟ್ಟ ತಕ್ಷಣ ಇನ್ನೊಂದು ಪ್ಲಾಂಟೇಶನ್ ಮಾಡೋದ್ರಿಂದ ನಮಗೆ ಪ್ರತಿ ವರ್ಷನೂ ಒಂದು 70-80 ಲಕ್ಷ ರೂಪಾಯಿ ಮರಗಳನ್ನ ಸೇಲ್ ಮಾಡ್ತಾನೆ ಇರ್ತೀವಿ. ಯಾವಾಗ್ಲೂ ಪ್ರತಿ ವರ್ಷನೂ ಅಷ್ಟು ಸೇಲ್ ಆಗ್ತಾನೆ ಇರ್ತದೆ. ಅದು ಈ ಕಡೆದೆಲ್ಲ ಇನ್ನೊಂದು ಹಿಂಗೆ ಹಿಂಗೆ ಚೇಂಜ್ ಮಾಡ್ತಾನೆ ಇರ್ತೀವಿ. ಅತ್ರ ಈ ತರ ಆಗಿರೋದ್ರಿಂದ ನಮ್ಗೆ ಅಂತ ಸಮಸ್ಯೆನು ಬರಲ್ಲ ಇದ್ರಲ್ಲಿ. ಅಂತ ಅಂದ್ರೆ ಬ್ಯಾಚ್ ಬೈ ಬ್ಯಾಚ್ ಬರ್ತಾನೆ ಇರ್ಬೇಕು, ಆ ತರ ಪ್ಲಾನ್ ಮಾಡ್ಕೊಂಡು ಹಾಕ್ತೀರಿ. ಈಗ ಒಂದು ಬ್ಯಾಚ್ ಅಂತ ಅಂದ್ರೆ ಎಷ್ಟು 1000 ಮರಗಳನ್ನ ನೆಡ್ತೀರಾ ಅಥವಾ ಕೊಯ್ಸ್ತೀರಾ? ನಾವು ಕಡಿಮೆ ಅಂದ್ರೆ ಪ್ರತಿ ವರ್ಷನೂ ಒಂದು ಎಲ್ಲ ಗಿಡಗಳನ್ನ ಸೇರಿಸಿ ಒಂದು 30-40 ಸಾವಿರ ಪ್ಲಾಂಟೇಶನ್ ಮಾಡೇ ಮಾಡ್ತೀವಿ ಪ್ರತಿ ವರ್ಷ. ಪ್ರತಿ ವರ್ಷನೂ ಈ ವರ್ಷ ಅಂತಲ್ಲ ಪ್ರತಿ ವರ್ಷನು ಈಗ ನಮಗೆ ಗಿಡ ಕೊಡರಿರ್ಬೋದು, ಅವ್ರು ಪ್ರತಿ ವರ್ಷ ನಮ್ಗೆ ಇಷ್ಟು ಗಿಡ ಅಂತ ಇಟ್ಬಿಡ್ತಾರೆ ಅವರು. 30,000-40,000 ಇನ್ನೂ ಜಾಸ್ತಿ ಮಾಡೋದು ಉಂಟು. ಅಷ್ಟಂತೂ ಕಡಿಮೆ ನೆಟ್ಟೇ ನೆಡ್ತೀವಿ. ಅದು ಪ್ರತಿ ವರ್ಷನೂ ಇರ್ತದೆ. ಒಂದ್ಸರಿ ಕೊಡ್ತೀವಿ, ಮತ್ತಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ. ಈ ತರ ಮಾಡೋದ್ರಿಂದ ನಮಗೆ ಒಳ್ಳೆ ಇದಾಗ್ತಾ ಇದೆ ಅದು ಮರ ಗಿಡದಲ್ಲಿ. ಈಗ ಕಳೆದ ವರ್ಷ ಎಲ್ಲ ಸಿಲ್ವರ್ಗೆ ಅಷ್ಟು ಬೇಡಿಕೆ ಇರಲಿಲ್ಲ, ತುಂಬಾ ಕಡಿಮೆಗೆ ಕೊಳ್ತಾ ಇದ್ರು. ಈ ಸರಿ ಒಳ್ಳೆ ಬೆಲೆ ಬಂದಿದೆ. ಈ ವರ್ಷನು ಕೊಟ್ಟಿದ್ರ ಹೇಗೆ? ಕಳೆದ ಸರಿ ಕಡಿಮೆ ಕೊಟ್ಟು ಸ್ವಲ್ಪ ರೇಟ್ ಇದು ಇಲ್ದೆ ಇರೋದ್ರಿಂದ ಒಂದು 30,000 ಕೊಟ್ಟಿದ್ದೆ ಅಷ್ಟೇ. ಈ ಸರಿ ಜಾಸ್ತಿ ಕೊಡ್ತಾ ಇದೀವಿ. ಈ ವೃಕ್ಷಾಧಾರಿತ ಕೃಷಿ ಮಾಡಬೇಕು, ಬೇರೆ ಬೇರೆ ತರಹದ ಮರಮುಟ್ಟಿಗೆ ಬರ್ತಕ್ಕಂಥದ್ದನ್ನ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ತಮ್ಗೆ, ಮತ್ತೆ ಹೇಗೆ ಪ್ರಾರಂಭ ಆಯ್ತು ಆ ಯಶೋಗಾಥೆ? ಅಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಇವತ್ತು ಒಂದು ಮರ ನೆಡ್ತೀವಿ ಅಂತ ಇಟ್ಕೊಂಡ್ರೆ ಆ ಮರ ಇನ್ನು 1-10 ವರ್ಷಕ್ಕೆ ನಮಗೆ ಫಸಲು ಕೊಟ್ಟೆ ಕೊಡುತ್ತೆ. ಅದರಿಂದ ನಮಗೇನು ಕಳ್ಕೊಳ್ಳೋದೇನೂ ಇಲ್ಲ. ಒಟ್ಟರಸಿನ ಪ್ಲಾಂಟೇಶನ್ ಅಂತಂದ್ರೆ ನೀರಾವರಿ ಮಾಡೇ ಮಾಡ್ತೀವಿ ಎಲ್ಲದಕ್ಕೂ. ಈ ಗಿಡನ ಒಂದ್ ನೆಟ್ಬಿಟ್ರೆ ಅದು ಪಾಡಿಗೆ ಅದು ಬೆಳೀತಾ ಇರ್ತದೆ, 10 ವರ್ಷಕ್ಕೆ ಅದು ಬಂದೇ ಬಿಡುತ್ತಲ್ಲ. ಹಂಗಾಗಿ ನಮ್ಗೆ ಇದನ್ನೇ ಒಂದು ಬೆನಿಫಿಟ್ ಅಂತ ಹೇಳ್ಬಿಟ್ಟು ನಾವು ಮರ ಗಿಡಗಳನ್ನ ಜಾಸ್ತಿ ನೆಡ್ತೇವೆ. ಮತ್ತೆ ಬೇವ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಮತ್ತೆ ಇನ್ನೊಂದು ಮಗಾನಿ ಇರ್ಬೋದು. ಇದ್ರ ಎಲ್ಲ ಗಿಡಗಳು ಮಗಾನಿ ಏನು ಕೊಟ್ಟಿಲ್ಲ, ಸಿಲ್ವರು ಮತ್ತೆ ಬೇವು ಇವೆರಡನ್ನೇ ಕೊಡ್ತಾ ಇರೋದು. ಈಗ ಎರಡು ಸೇಲ್ ಆಗ್ತದೆ. ಗಿಡ ನೆಟ್ಟ ಮೇಲೆ ಅದನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗುತ್ತೆ. ಅದಕ್ಕೆ ನೀರಾಗ್ಬಹುದು, ಪೋಷಕಾಂಶಗಳಾಗ್ಬಹುದು, ಇದಕ್ಕೆ ವಿಶೇಷವಾಗಿ ಕಾಳಜಿ ತೋರಿಸ್ತೀರೋ ಅಥವಾ ಸುಮ್ನೆ ನೆಟ್ಟು ಸುಮ್ನೆ ಆದ್ರೂ ಬರುತ್ತೆ ಹೇಗೆ? ಇಲ್ಲ, ಅದಕ್ಕೆ ನಾವು ನೀರ್ ಹೊಡೆದೇ ಹೊಡಿತೀವಿ ಬೇರೆ. ಅದಕ್ಕೆ ಈಗ ನಾವು ಸಪರೇಟ್ ನೆಡಕ್ ಹೋಗಲ್ಲ, ಅದನ್ನ ಆ ಪ್ಲಾಂಟೇಶನ್ ಒಳಗಡೆ ನೆಡ್ತೀವಿ. ಕಾಫಿ ಜೊತೆ ಆಗಿರ್ಬೋದು, ಇಲ್ಲ ಶ್ರೀಗಂಧದ ಜೊತೆ ಆಗಿರ್ಬೋದು, ಇಲ್ಲ ತೆಂಗು ಜೊತೆ ಇರ್ಬೋದು. ಈ ತರ ಅದು ಎಷ್ಟು ತೆಂಗಿಗೆ ಬೇಕು ಅದ್ರ ಮಧ್ಯದ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಹಂಗಾಗಿ ಇರೋದ್ರಿಂದ ನಮಗದು ಸಪ್ರೇಟ್ ಆಗಿ ಬರುತ್ತೆ. ಇದು ಅದಕ್ಕೇನು ಇದನ್ನ ಕೆಲಸ ಏನ್ ಮಾಡಕ್ ಹೋಗಲ್ಲ, ಅದೇ ಇದ್ರಲ್ಲಿ ಇದು ಬರುತ್ತೆ. ಆತರ ಬೆಳೆ ಮಾಡ್ತಾ ಇದೀವಿ ಈಗ. ನೀವು ಹೇಗೆ ಒಬ್ಬ ಯಶಸ್ವಿ ಕೃಷಿಕನೋ ಹಾಗೆ ಯಶಸ್ವಿ ಉದ್ಯಮಿಯೂ ಕೂಡ ಹೌದು. ಆದ್ರೆ ಹೆಚ್ಚಾಗಿ ನನಗೆ ಸಂತೋಷ ಕೊಡುವಂತದ್ದು ಕೃಷಿಯನ್ನ ಅಂತ ಮಾತನ್ನ ಹೇಳಿದ್ರಿ. ಹೇಗೆ ಒಂಚೂರು ವಿವರವಾಗಿ ಬಿಡಿಸ ಹೇಳಿ ನೋಡೋಣ. ಈಗ ನೀವು ಎಷ್ಟೇ ದುಡ್ಡು ಬರಲಿ, ಒಬ್ಬ ಕಾಂಟ್ರಾಕ್ಟ್ ಮಾಡಿ ಅಥವಾ ಕ್ರಷರ್ ಮಾಡಿ ಅಥವಾ ಬೇರೆ ದುಡ್ಡು ಯಾವ್ದಾರ ಬಂತು ಅಂದ್ರೆ ಅದನ್ನ ಉಳಿಯಲ್ಲ, ಅದಕ್ಕಿಂತ ಜಾಸ್ತಿ ಖರ್ಚು ಆಗ್ತಾನೆ ಇರ್ತದೆ. ಯಾವಾಗ್ಲೂ ಒಂದಿವ್ಸ ಬರುತ್ತೆ. ಅದು ಕೃಷಿದ ಹಂಗಲ್ಲ, ಇದು ಗಟ್ಟಿ ಹಣ. ಇದು ಬತ್ತು ಅಂತ ಅಂದ್ರೆ ಒಳ್ಳೆ ಏನು ಎಕ್ಸ್ಪೆನ್ಸ್ ಇರಲ್ಲ. ಇದು ಹೆಂಗೆ ಅಂತಂದ್ರೆ ವರ್ಷದಲ್ಲಿ ಇಷ್ಟು ಬತ್ತು ಅಂತ ಅಂದ್ರೆ ಅದಕ್ಕೇನಾರು ಒಂದು ಮಾಡ್ಬೇಕು ಅನ್ನೋ ಒಂದು ಗುರಿ ಬರುತ್ತೆ. ಅದ್ರಲ್ಲಿ ಬಂದದೆಲ್ಲ ಅಷ್ಟೇನು ನಮಗೆ ಅನ್ಸಲ್ಲ. ಅದು ಕಾಂಟ್ರಾಕ್ಟ್ ಆಗ್ಬೋದು, ಕ್ರಷರ್ದ ಆಗ್ಬೋದು, ಬಂದ್ರೆ ಅದೇನು ಅನ್ಸಲ್ಲ. ಇದ್ರ ಅಗ್ರಿಕಲ್ಚರಲ್ ಬತ್ತು ಅಂತಂದ್ರೆ ಅದೊಂದು ಶಕ್ತಿ, ಏನಾರು ಒಂದು ಸಾಧನೆ ಮಾಡ ಅದು ಒಂದೇ ಸರಿ ಬರುತ್ತೆ. ಇದೆಲ್ಲ ಹಂಗಲ್ಲ, ದಿನ ಬರ್ತಾ ಇರ್ತದೆ, ದಿನ ಹೋಗ್ತಾ ಇರ್ತದೆ. ಯಾವ್ದು ನಮ್ದು ಉದ್ಯಮಿ ಇದ್ರಲ್ಲಿ ಇದು ಹಂಗಲ್ಲ. ಇದು ವರ್ಷಕ್ಕೊಂದ್ಸರಿ ಬಂದಾಗ ಆ ದುಡ್ಡನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ ಈಸಿ ಕೃಷಿ ಇದು. ಅದರಿಂದ ನಮಗೆ ಇದೇ ಒಂದು ಒಳ್ಳೆಯ ಒಂದು ಇದು ಕೊಟ್ಟಂಗೆ ಆಗತ್ತೆ ಇದು ಕೃಷಿ. ಅದರಲ್ಲಿ ನೀವು ಹೇಗೆ ಯಶಸ್ವಿ ಉದ್ಯಮಿಯೋ ಹಾಗೆ ಸಮಾಜ ಸೇವಕರು ಕೂಡ ಹೌದು. ಆದರೂ ಕೂಡ ಕೃಷಿಯನ್ನ ಇಷ್ಟಪಟ್ಟು ನೀವೇ ನಿಂತು ಹಣ್ಣು ಕೊಯ್ಸ್ತೀರಿ, ಹಣ್ಣು ಒಣಗಿಸ್ತೀರಿ, ತುಂಬಿಸ್ತೀರಿ, ಅದಕ್ಕೆಲ್ಲ ಎಷ್ಟು ಸಮಯ ಹೆಂಗ್ ಸಿಗುತ್ತೆ ನಿಮಗೆ ಅಂತ? ನಮ್ಗೆ ಏನ್ ನೋಡಿ, ಬೆಳಿಗ್ಗೆ ನಾವು ಒಂದು 5:30 ಎದ್ರೆ ಒಂದ್ ರೌಂಡ್ ತೋಟ ಒಂದು ಅರ್ಧ ಸುತ್ತೀವಿ, ಮತ್ತೆ ತಿಂಡಿ ಆದ್ಮೇಲೆ ಮತ್ತೊಂದು ಅರ್ಧ ಜೀಪಲ್ಲೇ ಸುತ್ತಿಗೆಂದು ಏನೇನ್ ಕೆಲಸಗಳು ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಪ್ಲಾಟ್ಗಳಿಗೆ ಒಬ್ಬ ರೈಟರ್ಗೆ ನೇಮಕ ಮಾಡಿದ್ವಿ. ಅವ್ರು ಹೋಗಿ ಆ ನಿರ್ವಹಣೆ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ 10:00-11:30 ಜನಗಳು ಏನು ಕಷ್ಟ ಸುಖ ಇರ್ತದೆ, ಏನು ಪ್ರಾಬ್ಲಮ್ ಇರ್ತದೆ ಅದನ್ನು ಸಾಲ್ವ್ ಮಾಡ್ತೀವಿ. ಅಲ್ಲಿಂದ ಬಂದು ಏನೇನು ಮತ್ತೆ ಬೇರೆ ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗಿ ಸಾಲ್ವ್ ಮಾಡ್ಕೊಂಡ್ ಬರ್ತೀವಿ. ಏನು ಅನ್ಸಲ್ಲ, ನಮ್ದು ಆ ವೃತ್ತಿನೇ ಅದಲ್ಲ, ಹಂಗ್ ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ ಡೈಲಿಯ. ತೋಟದಲ್ಲೇ ಮನೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಹಿಂಗೆ ತೋಟದಲ್ಲೇ ಎಲ್ಲರೂ ಕೂಡ ಮನೆ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ? ಈಗ ನಾವು ಇಲ್ಲಿರೋದ್ರಿಂದ ಒಂದು ಭಯ ಇರುತ್ತೆ. ಈಗ ಯಾವ್ದಾರು ಈಗ ವರ್ಕರ್ಸ್ ಆಗಿರ್ಬೋದು ಮತ್ತೆ ಬೇರೆ ಹೊರಗಡೆಯಿಂದ ಬಂದರ್ಗಾಗಿರ್ಬೋದು, ಏ ಎಲ್ಲ ಇರ್ತಾರಪ್ಪ ಅವ್ರಿಗೆ ಒಂದು ಜವಾಬ್ದಾರಿಕಿದೆ ಅನ್ನೋದಾಗತ್ತೆ. ನಾನು ಮಾಡ್ಬೋದಿತ್ತು ಬೆಂಗಳೂರಲ್ಲೋ ಮೈಸೂರಲ್ಲೋ ಮಾಡ್ಕೊಂಡು ಅಲ್ಲಿರ್ಬೋದಿತ್ತು. ಅದಂಗೆ ಆಗಲ್ಲ. ಕೃಷಿ ಮಾಡಬೇಕು ಅಂತ ಅಂದ್ರೆ ನಾವಿದ್ರೇನೆ ಇಲ್ಲಿ ಇದ್ಕಂದ್ ಮಾಡಿದ್ರೇನೆ ಕೃಷಿ ಆಗೋದು. ನಾವೆಲ್ಲೋ ಇದ್ಕಂದ್ ಮಾಡಿದ್ರೆ ಅದು ಕೃಷಿ ಆಗಲ್ಲ. ಅದರಿಂದ ನಾವೆಲ್ಲ ಮಾಡ್ಬೇಕಾದ್ರು ಇಲ್ಲಿ ಇದ್ಕಂದ್ ಮಾಡಿದಾಗ ಅದೊಂದು ಸಾಧನೆ ಮಾಡಿದಂಗೆ ಆಗತ್ತೆ, ನಮಗೆ ಗೊತ್ತಾಗತ್ತೆ. ಈಗ ನೋಡಿ ಡೈರಿಗೆ ನಾವು ಬೆಳಿಗ್ಗೆ ಒಂದ್ಸರಿ ಹೋಗಿ ಅಲ್ಲಿ ಏನೇನು ಆಗ್ತದೆ ಅಂತ ಅಂದ ನೋಡಿದ್ರೆ ಮಾತ್ರ ಸರಿಯಾಗದು. ಇಲ್ಲ ಅಂತಂದ್ರೆ ಏನ್ ಬೇಕೋ ಅವ್ರ ಮಾಡ್ಕೊಂಡು ಹೋಗಿರ್ತಾರೆ. ಅದರಿಂದ ನಾವು ಇನ್ವಾಲ್ವ್ ಆಗ್ಬೇಕು ಏನೇ ಕೆಲಸದಲ್ಲೂ, ನಾವು ಇನ್ವಾಲ್ವ್ ಆಗ್ಬೇಕು. ಅಕಸ್ಮಾತ್ ಹೊರಗಡೆ ಹೋದಾಗ ಒಂದಿನ ಬಿಡ್ತೀವಿ ಅಷ್ಟೆ, ಮಾರೋ ದಿನ ನಾವು ಬಂದೇ ಬರ್ತೀವಿ. ಬಂದು ಯಾಕೆ ಈ ತರ ಆಯ್ತು ಏನು ಅಂತ ಹೇಳಿ ಎಂಕ್ವೈರಿ ಮಾಡಿದಾಗ ಅವ್ರಿಗೂ ಭಯ ಇರ್ತದೆ. ಅದರಿಂದ ನಾವು ಇಲ್ಲಿರೋದು ಒಳ್ಳೇದು. ನಾವು ಎಲ್ಲಿ ನಮ್ಮ ಜಮೀನು ಇರುತ್ತೋ ಅಲ್ಲಿ ವಾಸ ಇರೋದ್ರಿಂದ ಆಗು ಹೋಗುಗಳನ್ನ ನೋಡ್ಕೊಳ್ಳಿಕ್ಕೆ ಹೆಚ್ಚು ಗಮನ ಹರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. 1,000 ಹಸುಗಳನ್ನ ಸಾಕುವಷ್ಟು ಸೌಲಭ್ಯ ನಿಮ್ಮಲ್ಲಿ ಇದೆ. ತಾವಾಗ್ಲೇ ಹೇಳಿದ್ರೆ ಸುಮಾರು 850-900 ಹಸುಗಳು ಈಗ ಸದ್ಯಕ್ಕೆ ಇದಾವೆ ಅಂತ ಹೇಳಿ. ವಿಶೇಷ ಏನು ಅಂತ ಹೇಳಿದ್ರೆ ಬರೀ 10 ಅದನ್ನ ಮೇಂಟೈನ್ ಮಾಡ್ತಾರೆ, ಡಾಕ್ಟರ್ಗಳು ಸೇರಿ 12 ಅಷ್ಟೇ ಇದ್ದಾರೆ ಅಂತ ಹೇಳಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಸುಗಳನ್ನ 12 ಮಾತ್ರ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ, ಅದಕ್ಕೇನೇನು ಅನುಕೂಲ ಮಾಡ್ಕೊಂಡಿದ್ರಿ? ಮೊದಲು ನಮ್ಮ ಹತ್ರ 80 ದನಗಳಿದ್ದು, 60-80 ಇತ್ತು ಮೊದಲು. ಅದಕ್ಕೆ 15 ಡೈಲಿ ಎಲ್ಲಿಗೂ ಹೋಗಂಗಿಲ್ಲ ಅವರು. ಅವರು ಹೊರಗಡೆ ಮದುವೆಗಾರ ಹೋಗ್ಬೇಕು ಅಂತ ಅಂದ್ರೆ ಇನ್ನೊಬ್ಬರನ್ನ ಅಲ್ಲಿಗೆ ಬಿಟ್ಟು ಹೋಗ್ಬೇಕಿತ್ತು. ಆ ತರ ಪರಿಸ್ಥಿತಿ ಇತ್ತು. ಬರೀ 60-80 ದನಗಳಿಗೆ 15 ಇದ್ರು. ಮತ್ತೆ ಇದು ಮಾಡ್ಬೇಕು ಹೆಂಗೆ, ಅವರು ಇಲ್ಲೂ ಹೋಗಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕನ್ಸಲ್ಟೆನ್ಸ್ ಕರೆಸ್ತಾ ಇಲ್ಲಿ. ಈ ತರ ಇದೆಯಲ್ಲ, ನಿಮ್ಮಲ್ಲಿ 5,000-10,000 ದನಗಳ ಸಾಕ್ತೀವಿ ಅಂತ ಹೇಳ್ತಿರಲ್ಲ ಹೆಂಗೆ ಅಂತ ಹೇಳಿ ಕರೆಸ್ದಾಗ ಅವನು ಇಸ್ರೇಲಿಂದ ಒಬ್ಬ ಬಂದ್ರು. ಬಂದವರು ಎಷ್ಟು ಮಾಡ್ತೀರಿ ಅಂತ ಕೇಳಿದ್ರು. 300 ಮಾಡೋಣ ಅಂತ ಅಂದ್ರು. 300 ನಮ್ಮ ಹತ್ರ ಕನ್ಸಲ್ಟೆನ್ಸಿ ಇಲ್ಲ ಅಂತ ಅಂದ್ರು. ಏನಕ್ಕೆ ಇನ್ನೆಷ್ಟು ಮಾಡ್ಬೇಕು ಅಂತ ಹೇಳಿ 3,000-4,000 ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಅಂದ್ರು. ಹೆಂಗೆ ಏನು ಎಲ್ಲಿದೆ ನೋಡ ನಡ್ರಿ ಅಂತೇಳಿ ಆಗ ನಾವು ಇಸ್ರೇಲಿಗೆ ಹೋದು. ಇಸ್ರೇಲ್ಗೆ ಹೋಗಿ ಅಲ್ಲಿಂದ ಒಂದು 12-13 ದಿನ ಅಲ್ಲೇ ಇದ್ದು ಅಲ್ಲಿ ಒಂದು 20-25 ಡೈರಿಗಳನ್ನ ವಿಸಿಟ್ ಮಾಡ್ದ. ವಿಸಿಟ್ ಮಾಡಿ ಅವರು ಎಲ್ಲ ನೋಡಿದ್ರು. ಅಲ್ಲಿ ನೋಡಿದಾಗ ಅವರು 5,000-4,000 ಈ ತರ ದನಗಳನ್ನ ಅವ್ರು ಸಾಕ್ತಾ ಇದ್ರು. ಅದನ್ನ ನೋಡ್ಕೆ ಬಂದು ಆಮೇಲೆ ನೋಡಿದಾಗ ಏನಾಯ್ತು, ಇನ್ನು ನಮ್ಗೆ ಅವ್ರು ಏನೇನು ತಪ್ಪುಗಳಿದ್ದ ಅಲ್ಲಿ ಅವೆಲ್ಲನೂ ಮತ್ತೆ ನಾವು ಆಲ್ಟರ್ ಮಾಡ್ದ. ಇಲ್ಲಿ ಅವ್ರು ಮಾಡಿದ್ದಕ್ಕಿಂತ ತಪ್ಪುಗಳು ಸುಮಾರು ಇದ್ದ. ಅಲ್ಲಿ ಏನು ಸ್ಮೆಲ್ ಬರೋದು, ಮತ್ತೆ ನೊಣಗಳೆಲ್ಲ ತುಂಬಿಕೊಂಡಿರೋದು, ಈ ತರ ಸಮಸ್ಯೆಗಳೆಲ್ಲ ಇದ್ದವು. ಅವೆಲ್ಲನೂ ಈಗಲಿ ನಾವು ಅದನ್ನ ಆಲ್ಟರ್ ಮಾಡಿ ಈಗ ಒಂದೇ ಒಂದು ನೊಣ ಆಗ್ಲಿ ಅಥವಾ ಸೊಳ್ಳೆ ಆಗ್ಲಿ ಒಂದ್ಚೂರು ಸ್ಮೆಲ್ ಆಗ್ಲಿ ಇಲ್ಲ ನಮ್ಮ ಡೈರಿಲಿ. ಈ ಬೇರೆ ಡೈರಿಗಳಿಗೆ ಹೋದ್ರೆ ಸ್ಮೆಲ್ಲು ನೊಣ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಹೋದ್ರೆ. ಇದರಲ್ಲಿ ನಮ್ದ್ರಲ್ಲಿ ಆ ಥರ ಇಲ್ಲ, ಎಲ್ಲ ನೀಟಾಗಿದೆ. ಡೈಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಇರ್ತದೆ. ಆ ಥರ ಇರೋದ್ರಿಂದ ನಮ್ಗೇನಂತ ಸಮಸ್ಯೆ ಏನಾಗಿಲ್ಲ ಇಲ್ಲಿವರೆಗೆ. ಈ ದೊಡ್ಡ ಪ್ರಮಾಣದಲ್ಲಿ ಹಸುಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? 100 ದನಗಳಿದ್ರು ಅಷ್ಟೇ ವರ್ಕು ನಮಗೆ, 1,000 ಇದ್ರು ಅಷ್ಟೇ. ಅದರಿಂದ ನಾವು ಜಾಸ್ತಿ ಮಾಡ್ಕೊಂಡು ಹೋದಷ್ಟು ಬೆನಿಫಿಟ್ ಜಾಸ್ತಿ ಆಗುತ್ತೆ ನಮಗೆ. ಆಗ ಏನ್ ಮಾಡ್ತೇವೆ, ಜಾಸ್ತಿಗೆ ಹೋಗ್ಬೇಕು ನಾವು. ಈಗ ಎಲ್ಲಿಗಾರು ಹೋಗ್ಬೇಕು ಅಂತಂದ್ರೆ 5 ಇದ್ರು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರಬೇಕು, 100 ಇದ್ರು ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು. ಅದರಿಂದ ಅವೆಲ್ಲ ನಮಗೆ ಉಳಿದಾಗ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಮಗೆ. ಈಗ ಈಗ ನಮಗೆ ಇದರಲ್ಲಿ ಹೆಚ್ಚು ಕಡಿಮೆ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ. ಚೆನ್ನಾಗಿದೆ ನಮ್ಮ ಇದು ಡೈರಿ, ನೀಟಾಗೆಲ್ಲ ಮೇಂಟೆನೆನ್ಸ್ ಆಗ್ಬೋದು. ಡಾಕ್ಟರ್ಗಳು ಏನೇನು ಇಂಜೆಕ್ಷನ್ ಟೈಮಿಗೆ, ಜಾಸ್ತಿ ಮೆಡಿಷನ್ ಕೊಡಿಸಲ್ಲ ನಾವು, ಮೆಡಿಷನ್ ಜಾಸ್ತಿ ಕೊಡ್ಸಕ್ ಹೋಗಲ್ಲ. ಏನಿದ್ರು ಸಿಂಪಲ್ ಆಗಿ ಏನು ಬೇಕು ಅತಿ ಸೀರಿಯಸ್ ಅಂದ ಹೊರಗಡೆ ಬಿಟ್ಟು ಅದು ಕ್ವಾರಂಟೈನ್ಗೆ ಹಾಕಿ ಅದನ್ನ ರೆಡಿ ಮಾಡ್ತಾರೆ ಬಿಟ್ರೆ ಹೆಚ್ಚಿಗೆ ಇಂಜೆಕ್ಷನ್ ಕೊಡೋದು ಟ್ಯಾಬ್ಲೆಟ್ ಹಾಕ್ಸೋದು ಇದೆಲ್ಲ ಮಾಡಲ್ಲ. ಹಂಗಾಗಿ ನಮ್ದು ನೀಟಾಗಿ ಒಂದೇ ಲೆವೆಲ್ ಬರ್ತಾ ಇದೆ ಅದು. ಈಗ ತಂಬಾಕು ಬೆಳೆಯುವ ಕಾಲದಲ್ಲಿ ತಾವು ಅವತ್ತು ಕೂಡ ನಂಬರ್ 1 ರೈತ, ಇಡೀ ದೇಶದಲ್ಲೇ ಉತ್ತಮವಾದಂತಹ ತಂಬಾಕನ್ನ ಬೆಳೀತಾ ಇದ್ರಿ. ಈಗಲೂ ಕೂಡ ಕಾಫಿ ಇದೆ, ಕಾಫಿಯಲ್ಲೂ ಕೂಡ ನಂಬರ್ 1. ಇನ್ನು ಏಲಕ್ಕಿಗೆ ಹೋದ್ರೆ ಸಕಲೇಶ್ಪುರ ಮೂಡಿಗೆರೆ ಅವರು ಕೂಡ ಹೇಳ್ತಾರೆ ಕೃಷ್ಣಗೌಡರ ತೋಟ ಹೋಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಿಂಗೆ ಎಲ್ಲಾದ್ರಲ್ಲೂ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಮ್ದು ಗುರಿ ಇಷ್ಟು ಮಾಡ್ಲೇಬೇಕು, ಇಂಥದ್ ಮಾಡ್ಲೇಬೇಕು ಅನ್ನೋದು ಒಂದು ಗುರಿ. ಆ ಗುರಿ ಮೇಲೆ ನಾವು ಇವತ್ತು ಇದ್ ಮಾಡ್ತಾ ಇರೋದು. ನಾವೇನಾರು ಹೋಗಿ ಎಲ್ಲಾರು ಒಂದ್ ಕಡೆ ನೋಡ್ಕೆ ಬರ್ತಾ ಇದೀವಿ ಅಂದ್ರೆ ಅದು ಏನು, ಅದ್ ಯಾಕೋಸ್ಕರ, ಏನ್ ಪ್ರಾಬ್ಲಮ್ ಇದೆ, ಅವೆಲ್ಲನೂ ಸಾಲ್ವ್ ಮಾಡ್ಕೊಂಡೇ ನಾವು ಮಾಡಕ್ ಹೋಗೋದು. ಹಂಗಾಗಿ ನಾವು ಯಶಸ್ ಕಾಣಕ್ ಸಾಧ್ಯ. ನಾವು ಏನೋ ಬಂದ ಯಾರ ಹೇಳಿದ್ರು ಇಂದ ಹಾಕ್ತೋ ಬಂದಾಗ ಅದು ಫೇಲ್ಯೂರ್ ಆಗತ್ತೆ. ನಾವು ಅಲ್ಲಿ ಹೋಗಿ ನೋಡ್ಕೆ ಬಂದು ಅದನ್ನ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಮಾಡಕ್ ಸಾಧ್ಯ. ಈ ಹೊರಗಡೆ ರೈತರುಗಳು ಮಾಡಿರ್ತಾರೆ, ಅದನ್ನ ನೋಡ್ಕೆ ಬಂದು ಅವ್ರು ಹೆಂಗ್ ಮಾಡಿದ್ರು ಏನು ಇದ್ರಲ್ಲಿ ಅವೆಲ್ಲನೂ ನೋಡ್ಕೆ ಬಂದಾಗ ಮಾತ್ರ ಸಾಧ್ಯ ಆಗತ್ತೆ. ನಾವು ಬಂದ ಏನೋ ಒಂದು 10 ನೆಟ್ಟೋ 100 ನೆಟ್ಟೋ ಅಂದ್ರೆ ಅದು ಆಗಲ್ಲ. ನಾವು ಏನಾರ ಮಾಡಿ ಹೋಗಿ ಎಲ್ಲಿ ಮಾಡ್ತಾರೆ, ಈಗ ನಮ್ಗೆ ಜಿಕೆ ವಿಕೆರ್ ಬರ್ತಾರೆ ಇಲ್ಲಿಗೆ ನೋಡೋದಕ್ಕೆ, ಮತ್ತೆ ಕುರುಗರು ಬರ್ತಾರೆ, ಚಿಕ್ಕಮಗಳೂರು ಸೈಡ್ ಅವ್ರು ಬರ್ತಾರೆ, ಹಿಂಗೆ ಪಾಂಡವಪುರ, ಹಿಂಗೆ ಪ್ರತಿ ತಿಂಗಳು ಒಬ್ಬೊಬ್ರು ಇದ್ದೇ ಇರ್ತಾರೆ ವಿಸಿಟರ್ಸ್ ಇಲ್ಲಿ. ಹಂಗೆ ಅವರು ನೋಡ್ಕೆ ಹೋಯ್ತಾರೆ. ನಾವು ಎಲ್ಲರೂ ಹೊರಗಡೆ ಒಳ್ಳೆ ಬೆಳೀತಾವ್ರೆ ಅಂತಂದ್ರೆ ನಾವು ಹೋಗಿ ನೋಡ್ತೀವಿ. ಆಗ ನೋಡಿದಾಗ ಮಾತ್ರ ನಮಗೆ ಮಾಡಕ್ ಸಾಧ್ಯ, ಇಲ್ಲ ನಾವೇ ಮಾಡ್ತೀವಿ ಅಂತಂದ್ರೆ ಅದು ಮಾಡಕ್ ಆಗಲ್ಲ. ಅಗ್ರಿಕಲ್ಚರ್ ಅಲ್ಲಿ ಈ ತರ ಇದಿರ್ತದೆ ಅಂದ್ರೆ ಬದ್ಧತೆ ಇರಬೇಕು. ಏನ್ ಮಾಡಿದ್ರು ಕೂಡ ಗುರಿ, ಆ ಗುರಿ ಇಲ್ದೇನೆ ಏನು ಮಾಡಕ್ಕಾಗಲ್ಲ. ಗುರಿ ಇರಬೇಕು, ಆ ಗುರಿ ತಪ್ಪಬಾರದು. ತಪ್ಪಬಾರದು. ನಾವು ರಾತ್ರಿ ಆಗಲಾಗ್ಲಿ ನಾವೆಲ್ಲ ಇದೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಾವು ಬರೀ 2 ಗಂಟೆ 3 ಗಂಟೆ ನಿದ್ರೆ ಮಾಡ್ತಿದ್ದ ಅಷ್ಟೇ. ಮೊದಲು ಒಂಥರ ಎಲ್ಲ ಕಾಡು ತುಂಬಿ ಹೋಗಿತ್ತಿದ್ದು. ಅಷ್ಟು ಇದ್ರಿಂದ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಭಾರಿ ಶ್ರಮ ವಹಿಸಿ ಡೆವಲಪ್ಮೆಂಟ್ ಮಾಡಿದ್ದಿದ್ದೆಲ್ಲ. ಆತರ ಡೆವಲಪ್ಮೆಂಟ್ ಮಾಡೋ ಹೊತ್ತಿಗೆ ಇವತ್ತೊಂದು ಸಾಧನೆ ಅಂದೊಂದು ಆಗಿದೆ. ಇನ್ನು ಇದೆ ಮಾಡೋಂಥದ್ದು, ಇನ್ನು ಮುಂದೆ ಒಂದು ಯೂನಿವರ್ಸಿಟಿ ಮಾಡ್ಬೇಕು ಇದನ್ನೇ ಅನ್ನೋ ಒಂದು ಭಾವನೆ ಇದೆ. ನೋಡೋಣ ಮುಂದೆ ದೇವರಿದ್ದಾನೆ ಏನಂಗಾಗತ್ತೆ ಅಂತೇಳಿ. ಕೃಷಿಯಲ್ಲಿ ಇನ್ನೂ ಏನೇನು ಮಾಡಬೇಕು ಅನ್ನೋಂತ ಆಲೋಚನೆ ಇದೆ ತಮಗೆ? ಇಲ್ಲ ಇನ್ನೂ ಇದೆ, ಇನ್ನೂ ನಾವು ಮಾಡಬೇಕು ಅನ್ನೋದು ಸುಮಾರು ಇದೆ. ಅದನ್ನ ಅಳವಡಿಸ್ಕೊತಾ ಇರಬೇಕು. ಹೊರಗಡೆ ಹೋಗ್ತೀವಿ ಈಗ, ಬೇರೆ ಹಣ್ಣಿನ ಗಿಡಗಳು, ಒಳ್ಳೊಳ್ಳೆ ಹಣ್ಣಿನ ಗಿಡಗಳೆಲ್ಲ ಬಂದಿದೆ ಈಗ, ಅವನ್ನೆಲ್ಲ ಪ್ಲಾಟ್ ಮಾಡಿ ಮಾಡಬೇಕು ಅನ್ನೋ ಒಂದು ಗುರಿ ಇದೆ. ಅವೆಲ್ಲ ಮಾಡಬೇಕು, ಇನ್ನೂ ಇನ್ನೂ ಮಾಡೋಣ ಅಂತ ಒಂದು ಇದು, ಏನೋ ಸಾಧನೆ ಮಾಡಬೇಕು ಅಗ್ರಿಕಲ್ಚರ್ ಅಲ್ಲಿ. ಕೃಷ್ಣೇಗೌಡರು ಅಂತ ಅಂದ್ರೆ ಕೃಷಿಯಲ್ಲಿ ಒಂದು ದೊಡ್ಡ ಸಾಗರ ಇದ್ದಂಗೆ. ಆ ಸಾಗರದಲ್ಲಿ ಒಂದು ಬೊಕ್ಸೆ ಅಷ್ಟೇ ನಾವು ಇವತ್ತು ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮಾತಾಡ್ತಕ್ಕಂಥದ್ದು ಇನ್ನೂ ಕೂಡ ಸಾಕಷ್ಟು ಇದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ನಿಮ್ಮ ದೊಡ್ಡ ಪ್ರಮಾಣದ ಹೈನುಗಾರಿಕೆ, ನಿಮ್ಮ ಬೆಳೆದಿರ್ತಕ್ಕಂತಹ ಶ್ರೀಗಂಧ ಮತ್ತೆ ಏಲಕ್ಕಿ, ಕಾಫಿ, ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾತನಾಡೋಣ. ಅದರ ನಡುವೆ ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಂಪರ್ಕ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ಹೇಗೆ ಸಂಪರ್ಕವನ್ನು ಮಾಡುತ್ತಮ್ಮನೆ? ಏನಿಲ್ಲ, ನೀವು ಯಾವಾಗ ಬಂದ್ರು ನಾವು ರೆಡಿ ಇರ್ತೀವಿ. ಒಂದು ಫೋನ್ ಮಾಡ್ಕೆ ಬಂದ್ರೆ ನಾವು ಇರ್ತೀವಿ, ನಮ್ಮ ಅಣ್ಣ ಇರ್ತಾರೆ, ಮತ್ತೆ ಎಲ್ಲರೂ ನಮ್ಮಲ್ಲಿ ಕೃಷಿ ಇದರಿಂದ ಎಲ್ಲರಿಗೂ ಗೊತ್ತಿದೆ ಏನೇನ್ ತರ ಮಾಡ್ಬೇಕು, ಯಾವ ತರ ಪ್ರೊಸೆಸಿಂಗ್ ಅಡಿಕೆ ಎಲ್ಲ ಮಾಡ್ಬೋದು, ಕಾಫಿ ಎಲ್ಲ ಮಾಡ್ಬೇಕು ಅನ್ನೋದೆಲ್ಲವೂ ಗೊತ್ತಿದೆ. ಅದರಿಂದ ನೀವು ಯಾವಾಗ ಬಂದ್ರು ನಾವು ಅದ್ರ ಬಗ್ಗೆ ಹೇಳಕ್ಕೆ ರೆಡಿ ಇರ್ತೀವಿ. ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ನಮ್ಮ ಕೇಳಗರಿಗೋಸ್ಕರ? ಕೊಡ್ತೀವಿ. ನಮ್ಮ ಫೋನ್ ನಂಬರ್ 9414-81-252-88. ಇನ್ನೊಮ್ಮೆ ಹೇಳಿ, 9414-81-252-88. ಧನ್ಯವಾದಗಳು ಗೌಡ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಇಷ್ಟೊತ್ತವರೆಗೂ ಕೂಡ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ದೊಡ್ಡ ಪ್ರಮಾಣದ ಹಿಡುವಳಿಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಅವರು ಎಲ್ಲಾನು ಪ್ರಚಾರ ಮಾಡಿ ಅವ್ರದ್ದು ನಮಗೆ ನಮ್ದು ಅವರಿಗೆ ಮಾಡೋದ್ರಿಂದ ಇದು ಒಂಥರ ಒಂದು ಸಂಪರ್ಕ ಬೆಳೆಸ್ದಂಗೆ ಆಗುತ್ತೆ. ದಯಮಾಡಿ ಮುಂದೆ ಈ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಇದುವರೆಗೆ ವೃಕ್ಷಾಧಾರಿತ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಮುದುಗನೂರು ಕಾವಲಿನ ಪ್ರಗತಿಪರ ಕೃಷಿಕ MT ಕೃಷ್ಣೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ KS ಸುರೇಖ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಇದುವರೆಗೆ ಕೆಎಸ್ ಸುರೇಖ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಸಣ್ಣ ಹಿಡುವಳಿಯಲ್ಲಿ ನಾವೇ ಕೆಲಸ ಮಾಡಿಕೊಂಡು ಸಂತೃಪ್ತಿಯಾಗಿ ಜೀವನ ಮಾಡಲಿಕ್ಕೆ ಅಡ್ಡಿಯಿಲ್ಲ. ಆರ್ಥಿಕ ಹೊರೆಯನ್ನ ಅನುಭವಿಸದಲ್ಲೇ ನಮಗೇನು ಬೇಕಾಗುತ್ತೋ ಅದನ್ನೆಲ್ಲದೂ ಬೆಳ್ಕೊಂಡು ಇನ್ನೂ ಹತ್ತಾರು ಜನಗಳಿಗೆ ಮಾರಾಟ ಮಾಡಿ ಆರ್ಥಿಕವಾಗಿಯೂ ನಮ್ಮ ಜೀವನಕ್ಕೆ ಆಸರೆಯನ್ನ ಪಡ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನು ಸೇರಿಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಕೃಷಿಕರು ಸಣ್ಣ ಹಿಡುವಳಿಯಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ಕೊಂತ ಹಣವನ್ನೂ ಗಳಿಸ್ಕೊಳ್ತಾ ನಿಧಾನವಾಗಿ ಬೆಳವಣಿಗೆ ಆಗ್ತಿದ್ದಾರೆ. ಸಾಲ ಇಲ್ಲದಲ್ಲನೆ ಇತರೆ ಹೆಚ್ಚು ಸಮಸ್ಯೆಗಳನ್ನ ಅನುಭವಿಸ್ತಲ್ಲನೆ ಬೇರೆಯವರಿಗೆ ಮಾರ್ಗದರ್ಶಿಯಾಗಿದ್ದಾರೆ. ದೊಡ್ಡ ಹಿಡುವಳಿಯಲ್ಲೂ ಕೆಲವೊಬ್ಬರು ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಹಣವನ್ನ ಗಳಿಕೆ ಮಾಡಿರೋರನ್ನ ನಾವು ನೋಡಬಹುದು. ಮಧ್ಯದಲ್ಲಿ ಇದರಲ್ಲ 5-10 ಎಕರೆ, 20 ಎಕರೆ, 30 ಎಕರೆ ಅಥವಾ ಆಚೀಚಿನ ಹಿಡುವಳಿಯನ್ನು ಇಟ್ಕೊಂಡಿರೋರು ಎಷ್ಟೋ ಜನ ಕೃಷಿ ಹೊರೆದಾಯಕ ಅನ್ನೋ ತರ ಮಾತಾಡೋದಿದೆ. ರೈತ ಬಾಂಧವರೇ, ಈಚೆಗೆ ಹಾಸನ ತಾಲೂಕು ಬ್ಯಾಡರಹಳ್ಳಿಯ ರವಿಶಂಕರ್ ಅವರ ಜೊತೆಗೆ ಮಾತಾಡ್ತಾ ಇದ್ವಿ. ಅವರು ಜೈವಿಕ ಪದ್ಧತಿಯನ್ನ ಬಹಳ ಇಷ್ಟಪಟ್ಟು ಅನುಸರಿಸಿದರೆ. ನಾಟಿ ಹಸುಗಳನ್ನ ಸಾಕೊಳ್ತಾರೆ. ತಾವೇ ಚೆನ್ನಾಗಿ ಕೆಲಸ ಮಾಡ್ತಾ ಆಳು ಕಾಳುಗಳ ಮೇಲಿನ ಅವಲಂಬನೆಯನ್ನ ಗರಿಷ್ಠವಾಗಿ ತಗ್ಗಿಸಿಕೊಂಡಿದ್ದಾರೆ. ತಾವು ಬೆಳೆದ ಉತ್ಪನ್ನಗಳನ್ನ ಸಾವಯವ ಸಂತೆ ಮತ್ತು ಇತರೆ ಸಂತೆಗಳಲ್ಲೂ ಹಾಗೆ ಸಭೆ ಸಮಾರಂಭಗಳಲ್ಲೂ ತಂದು ಮಾರಾಟ ಮಾಡಿಕೊಂಡು ಹೋಗ್ತಾರೆ. ಹೇಳ್ತಾ ಇದ್ರು, ಈ ಸಾರಿ ಒಂದೇ ಒಂದು ಬೂದುಗುಂಬಳ ಚೆನ್ನಾಗಿ ಬೆಳೀತು. ಅದರ ಕಾಯಿಗಳನ್ನ ಮಾರಾಟ ಮಾಡಿ 6,000 ರೂಪಾಯಿ ಹಣವನ್ನ ನಾನು ಜೇಬಿಗಿಟ್ಟುಕೊಂಡೆ ಅಂತ ಅನ್ಕೊಂಡು. ಇದರಂತೆ ನನಗೆ ಒಂದೇ ಒಂದು ಹೆರಳಿ ಮರ ಇದೆ, 2 ಬೆಳೆ ಸಿಗುತ್ತೆ. ವರ್ಷಕ್ಕೆ 3,000 ರೂಪಾಯಿ ಹಣ ಈ ಹೆರಳಿ ಮರದಿಂದ ಲಭಿಸುತ್ತಂತೆ ಅನ್ಕೊಂಡು ಮತ್ತೊಂದು ಸಂಗತಿಯನ್ನ ಹೇಳ್ತಾ ಇದ್ರು. ಸಪೋರ್ಟನು ಒಂದೇ ಒಂದು ಮರ ಇದೆ, ಪ್ರಾಣಿ ಪಕ್ಷಿಗಳು ತಿಂದ್ರೂ ವರ್ಷಕ್ಕೆ ಏನಿಲ್ಲ ಅಂದ್ರೂ 10-12,000 ರೂಪಾಯಿ ಹಣ ಸಪೋಟದಿಂದ ಕೈ ಸೇರುತ್ತಂತೆ ಅನ್ಕೊಂಡು ಮಾತಾಡ್ತಾ ಇದ್ರು. ತೆಂಗಿನಕಾಯಿಗಳನ್ನ ಮಾರಾಟ ಮಾಡ್ತಾರೆ, ಅಕ್ಕಿಯನ್ನು ಮಾರಾಟ ಮಾಡ್ತಾರೆ, ಹಾಗೆ ಬಾಳೆಯಲ್ಲಿ 3-4 ತಳಿಗಳನ್ನು ಇಟ್ಕೊಂಡಿದ್ದಾರೆ, ತರಕಾರಿಯನ್ನು ಬೆಳ್ಕೊಳ್ತಾರೆ. ನಾಟಿ ಹೀರೆಕಾಯಿ ಅವ್ರ ಹತ್ರ ತುಂಬಾ ವರ್ಷಗಳಿಂದ ಇದೆ.